ಮಾದರಿಯನ್ನು ತೆಗೆದ ಆಳ, ಕಳೆದ 3 ವರ್ಷಗಳಲ್ಲಿ ಬೆಳೆದ ಬೆಳೆಗಳು, ಬಳಸಿದ ಗೊಬ್ಬರಗಳು, ನೀರಾವರಿ ಇನ್ನಿತರ ವಿವರಗಳು, ಬೆಳೆಯಲು ಉದ್ದೇಶಿಸಿರುವ ಬೆಳೆಗಳು, ಈ ಎಲ್ಲ ವಿವರಗಳನ್ನು ಮತ್ತೊಂದು ಚೀಟಿಯಲ್ಲಿ ಬರೆದು ಚೀಲಕ್ಕೆ ಕಟ್ಟಬೇಕು. ಎಲ್ಲ ವಿವರಗಳನ್ನು ಒಳಗೊಂಡ ಮಣ್ಣಿನ ಮಾದರಿಯನ್ನು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು. ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ನಂತರ ರೈತರಿಗೆ ಗೊಬ್ಬರ ಹಾಕುವ ಮತ್ತು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರವನ್ನು ನೀಡಲಾಗುತ್ತೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಬೇಕಾಗುತ್ತದೆ. ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕ. ಇಲ್ಲಿಯ ತನಕ ಕೃಷಿ ವಾರ್ತೆ ಕೇಳಿದ್ವಲ್ಲ, ಈಗ ದೊಡ್ಡಾಟ ಕೇಳುವಂತ ಅರ್ಜುನ ಬಬ್ರುವಾಹನರ ಕಾಳಗ ಪ್ರಸ್ತುತಪಡಿಸುತ್ತಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹೆಡ್ಡಿಗೊಂಡಾದ ಶ್ರೀ ವೀರಯ್ಯ ಬಸವಣ್ಣಯ್ಯ ಹಿರೇಮಠ್ ಮತ್ತು ಸಂಗಡಿಗರು. ಇದನ್ನು ಕಟ್ಟಿಸುವಿರೋ ಹೊರಗೆ ಅಟ್ಟಿಸುವಿರೋ, ತಟ್ಟನೆ ಅಪ್ಪಣೆಯಾಗಬೇಕು ಮಹಾನ್. ಎಷ್ಟು ಮಾತ್ರಕ್ಕೂ ಬಿಡಲಿಕ್ಕಿಲ್ಲ. ಆ ಮಂಡಗೇಡಿ ಧರ್ಮರಾಜನ ಬೀಸಾಟವೇನು? ನನ್ನ ಮಕರಾಟಿಕೆಯಲ್ಲಿದ್ದ ಈ ಘಾಟವಾದ ತೋಳ ಚೀಟಿಯ ಉಪರಾಟಿಕೆಯಲ್ಲಿ ಈ ಕೀಟಕನಾದ ಕಿರೀಟಿಯ ಕಾಟವು ಎಷ್ಟು ಸಾಗಲಿಕ್ಕಿಲ್ಲ. ಬೇಗನೆ ಒಂದು ಕೀಟಕವಾದ ಘಾಟವನ್ನು ಬಡಿದು ಒಳ್ಳೆ ಲಾಟವಾದ ಹಗ್ಗದಿಂದ ಇದರ ಸೋಟಿಯನ್ನು ಬಿಗಿದು ಆ ಕೋಟೆಯಲ್ಲಿ ಕಟ್ಟಿಬಿಡಲೈ ಭಟರ್ರೆ ಎಲೈ ಸುಬುದಿ. ಇವತ್ತಿನ ದಿವಸ ಮಧ್ಯರಾತ್ರಿವರೆಗಾದರೂ ಸಭೆಯಲ್ಲಿ ಇದ್ದು ಯಾವತ್ತೂ ಸೈನ್ಯವನ್ನು ಸಿದ್ಧ ಮಾಡಿದರೆ ಮುಂಜಾನೆ ಎದ್ದ ಕೂಡಲೇ ಯುದ್ಧಕ್ಕೆ ಹೋಗುವುದು ಸಿದ್ಧವಾಗುತ್ತದೆ. ಸದ್ವೀರದ ಗದ್ದಲವನ್ನು ಸೇರಿಸಿ ಸಿದ್ಧತೆ ಪಡಿಸುವ ಉದ್ಯೋಗವನ್ನು ನಡೆಸು. ರಾಜಾದಿರಾಜ್ ಬಬ್ರುವಾನ್ ಮಹಾರಾಜ್, ಬಾದಾರ್ ಪ್ರತಿಧ್ವನಿ ಆಗಲಿಕ್ಕೆ ಕಾರಣವೇನು? ಚಿತ್ರಾಂಗದ ತಾಯಮ್ಮನವರ ಆಗಮನವಾಗಿರುತ್ತದೆ. ಆಹಾಹಾ, ಇಂಥ ಕಾರ್ ಗತ್ತಲೆಯಲ್ಲಿ ಬರುವಂತಹ ಮಹಾತ್ ಕಾರ್ಯವೇನು ಬಂತು? ನಮ್ಮ ಹೆತ್ತಮ್ಮನಿಗೆ ಸ್ವಲ್ಪ ಆದರೂ ಗೊತ್ತಿಲ್ಲ. ನಾನು ಇವತ್ತಿನ ಸಭೆಯಲ್ಲಿ ಹತ್ತು ಮಾಡಿದ ನಿಮಿತ್ತವಾಗಿ ಚಿತ್ತದಲ್ಲಿ ಸೈರಣಿಯಾಗದ ಪ್ರಯುಕ್ತ ಬಂದರೂ ಬಂದಿರಬಹುದು. ಉತ್ತಮ ಆಯಿತು, ಒತ್ತಡದಿಂದ ಒಳಗೆ ಬರಮಾಡುವಂಥವನಾಗು. ಆನಂದವಾಗರಿ, ಮೇಲಕ್ಕೆ ಎದ್ದೇಳುವಂತವನಾಗು. ಯಾಕಾಗಲಲ್ಲದು? ಹೇ ಹೆಡದವನಿ, ಈ ನಡು ಇರುಳಿನಲ್ಲಿ ಎಡವುತ್ತಾ ಕೆಡವುತ್ತಾ ಅಡರಾಶಿ ಬರುವಂತ ಗೊಡವೆಯನ್ನು ಬಿತ್ತು. ಅಡುಗೆ ಮಾಡುವ ಗೌಡಿಯರು ನಿನ್ನ ಮಾತನ್ನು ನಡೆಸಲಿಲ್ಲವು, ಅಥವಾ ಷಡುರಸಾನ್ನವನ್ನು ನಿನ್ನೆಡೆಯೋಳು ಬಡಿಸಲಿಲ್ಲವು. ಹಾಂಗೂ ಪರಮಡದಿಯರಾರಾದರೂ ಸರಸದಿಂದ ನಿಮ್ಮನ್ನು ನುಡಿಸಲಿಲ್ಲವು. ಗಡಬಡಿಸಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದದ್ದು ಗುಡವೇನು? ತಡ ಮಾಡದೆ ನುಡಿರಿ. ಏ ತಾಯಮ್ಮ, ನಿಮ್ಮ ಅಡಿಗಳ ಸಾಕ್ಷಿಯಾಗಿ ಅದನ್ನು ನಡೆಸಿಕೊಡುತ್ತೇನೆ. ಅಪ್ಪ ಕಡುಗಲಿಯಾದ ಬಬ್ರುವಾನ, ಮನೆಯಲ್ಲಿ ಗೌಡಿಯರಾದರೂ ನನ್ನ ಹೇಳಿಕೆಯಂತೆ ನಡೆದು ಸಡುರಸಾನ್ನವನ್ನು ಬಡಿಸೇ ಬಡಿಸುತ್ತಾರೆ, ಮತ್ತು ಪರಮಡದಿಯರಾದರೂ ನನ್ನ ಒಳ್ಳೆಯತನವನ್ನು ನಡೆಸೇ ನಡೆಸುತ್ತಾರೆ. ಪರಂತು ಈ ನಡು ಇರುಳಿನಲ್ಲಿ ಅಡರಾಶಿ ಬರುವಂತ ಗೊಡವೆಯನ್ನು ಬಿತ್ತಂದರೆ ಅದು ಏನಿರುವುದು? ಈ ಸಡಗರವಾದ ಸಭೆಯಲ್ಲಿ ನಡೆದಿರುವ ಗಡಬಡಿಯ ಗದ್ದಲ ದೃಢವಾಗಿ ನನ್ನ ಕರ್ಣಕ್ಕೆ ಬಡಿದು ಎದೆ ಬಡಿದು ಎನ್ನ ಹಡೆದೊಡೆಲು ಕಡಿದು ಕಡು ಇರುಳೆಂದರೂ ತಡೆಯದೆ ಗಡಬಡಿಸಿ ಅಡರಾಶಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದಿದ್ದೇನೆ. ವತ್ಸ, ಏನಿದು ಇವತ್ತಿನ ಉತ್ಸಾಹ? ಈ ತತ್ಸಮಯದಲ್ಲಿ ಹಸ್ತಿ ಹಯಗಳನ್ನು ದುಸ್ತರವಾದ ಸೇನೆಯನ್ನು ಅಸ್ತವ್ಯಸ್ತವಾಗದಂತೆ ರಥಪತಾಕೆಗಳನ್ನು ಸವಿಸ್ತಾರ ಮಾಡಿರುವ ಮಸ್ತೈದಿಯ ಪ್ರಸ್ತಾವನೆಯನ್ನು ವಿಸ್ತರಿಸಬೇಕು ಕಂದ ಸವಿಸ್ತಾರವಾಗಿ ನನಗಿಂದ. ಹೇ ಮಾತೆ, ಹೇಳುತ್ತೇನೆ ಕೇಳುವಂತವರಾಗಿ. ಅದೇನಿರುವುದು ಹೇಳುವಂತವರಾಗಿ. ನಿಷ್ಠೆಯಿಂದ ತಮ್ಮ ಪಾದಕ್ಕೆ ಸಾಷ್ಟಾಂಗ ಮಾಡಿ ನಿವೇದಿಸುತ್ತೇನೆ.

ಕೆಟ್ಟ ಪಾಶುಪತ ಬಾಣವನ್ನು ನನ್ನ ಮೇಲೆ ಹಾಯಿಸಿದ್ಯಾ? ಇಂಥ ಹೇಸಿ ಬಾಣದಿಂದ ಪ್ರಯಾಸವಾದೈತೆ ಎನ್ನಲು ಕುಲನಾಚಿಕ. ಈಗೋ ಅವಿಷ್ಟ ಬಾಣಗಳನ್ನು ಬಿಡುತ್ತೀಯೋ ಬಿಡು, ಅವುಗಳನ್ನು ನಡು ಮಧ್ಯದಲ್ಲಿಯೇ ನಾಶಿ ಮಾಡಿ, ವೇಷ್ಯಪುತ್ರನೆಂದು ಹಾಸ್ಯ ಮಾಡಿ. ದೋಷವನ್ನು ಹೊರಿಸಿದ ಭಾಷೆಗಾರರು ನಿನ್ನ ವಿನಾಶಕ್ಕೋಸ್ಕರ ಮೀಸಲಾಗಿಯೇ ಇಟ್ಟಂತ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಿನ್ನ ಆಸ್ತ್ರಕ್ಕೆ ಕೇಶವನ್ನು ದಾಸ ಮಾಡಿಕೊಳ್ಳಲು ವಿದುಷಕ. ಮಂಗಳವಾಗಲಿದೆ.